ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಹಳಿಯಾಳದ ಮಹಾದೇವ್ ನಾಗೇಂದ್ರ ಕೇಲೋಜಿ. ಈಗ ನಮ್ಮ ಜೊತೆಯಲ್ಲಿ ಮಹಾದೇವ್ ನಾಗೇಂದ್ರ ಕೇಲೋಜಿ ಅವರಿದ್ದಾರೆ. ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅವರ ಅನುಭವವನ್ನು ಕೇಳೋಣ. ನಮಸ್ಕಾರ ಮಹಾದೇವ್. ನಮಸ್ಕಾರ ಸರ್. ಕೋಳಿ ಸಾಕಾಣಿಕೆ ಬೇರೆ ಬೇರೆ ಥರದ್ದು, ಒಂದು ಮಾಂಸಕ್ಕಾಗಿ, ಒಂದು ಮೊಟ್ಟೆಗಾಗಿ, ಇನ್ನೊಂದು ನಮ್ಮ ಲೋಕಲ್ ತಳಿಗಳನ್ನು ಸಾಕಾಣಿಕೆ ಮಾಡೋದು, ಹೀಗೆಲ್ಲ ಮಾಡ್ತಾರೆ. ನೀವು ಯಾವಾಗಿಂದ ಮಾಡ್ತಾ ಇದ್ದೀರಿ? ಎಂಥ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ? ನಾವು ನೋಡ್ರಿ ಸರ್, ಬಾಯ್ಲರ್ ಕೋಳಿ ಮಾಡ್ತಾ ಇದ್ದೀವಿ. ಈಗ ದೇಶಪಾಂಡೆ ರೋಡ್ ಶೆಟ್ ಅಂತಿದೆ, ಅಲ್ಲಿ ಟ್ರೈನಿಂಗ್ ತೊಗೊಂಡು ಬಂದಿದ್ದೀವಿ ರೀ 2016. ಅಲ್ಲಿಂದ ನಮ್ಮ ಇಲ್ಲಿ ವೆಟರಿನರಿ ಡಾಕ್ಟರ್ ನಮ್ಮ ನದಾಬ್ ಸರ್ ಅಂತಿದ್ದಾರೆ, ಅವ್ರ ಕಡೆ ಬಂದು ಬೆಟ್ಟದಾಗ ನಮಗೆ ಒಂದು ಉದ್ಯೋಗ ಮಾಡಲಿಕ್ಕೆ ನಾವು ಟ್ರೈನ್ ತೊಗೊಂಬಂದೀವಿ, ಕೋಳಿ ಸಾಕಾಣಿಕೆ ಮಾಡಬೇಕು ಏನಾದರೂ. ಆಮೇಲೆ ನಮ್ಮ ನದಾಬ್ ಸರ್ ಮತ್ತು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ಕೊಂಡು ಸಾಲದ ವ್ಯವಸ್ಥೆ ಮಾಡಿಕೊಟ್ರು. ಸ್ವಲ್ಪ ಸಹಾಯ ರೂಪದಲ್ಲಿ ನಾವು ಮಾಡಿದ್ದೀವಿ. ಮೊದಲು ನಾವು ಸ್ವಂತ ಮಾಡ್ತಾಯಿದ್ದೀವಿ, ಆದರೆ ಮತ್ತೆ ನಾವು ಈಗ ಸಗುನಾ ಕಂಪ್ನಿಯಿಂದ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಅವರಿಂದ ನಾವು ಈಗ 3,500 ಮರಿ ತೊಗೊಳ್ತಾ ಇದ್ದೀವಿ. ಅದು 45 ದಿವಸದೊಂದು ಪಿರಿಯಡ್ ಇರ್ತದೆ, ಒಳ್ಳೆ ಲಾಭ ಬರ್ತಾ ಇದೆ. ಅವರು ಸಗುನ ಸೂಪರ್ವೈಸರು ಒಳ್ಳೆಯವರಿದ್ದಾರೆ, ಅವರೆಲ್ಲ ಕಂಪ್ನಿಯವರು ನಮಗೆ ಸಹಕಾರ ಕೊಟ್ಟು ಒಂದು 45 ದಿವಸದಲ್ಲಿ ಒಂದು ಒಳ್ಳೆ ಫೀಡ್ ಈ ಗುರುತು ಮಾಡಿಕೊಂಡು ಅವ್ರಿಗೆ ಕೊಡ್ತಾ ಇದ್ದೀವಿ, ಒಳ್ಳೆ ಲಾಭ ಬರ್ತಾ ಇದೆ. ನಿರುದ್ಯೋಗಿಯಾಗಿ ನಾವಿನ ಹಳ್ಳಿಯಲ್ಲಿ ಇರೋದು ಬದಲು ಇಂಥದ್ದೊಂದು ಕೆಲಸ ಮಾಡಿಕೊಂಡ್ರೆ ಒಳ್ಳೆ ಲಾಭ ಇದೆ ಸರ್. ಒಂದು ವರ್ಷದಲ್ಲಿ ಒಂದು 5-6 ಬ್ಯಾಚ್ ಮಾಡಿದ್ರೆ ಸುಮಾರು ಒಂದು 2-3 ಲಕ್ಷ ನಾವು ಏನಾದರೂ ಪ್ರಾಫಿಟ್ ಮಾಡ್ಕೋಬೋದು. ಮತ್ತು ಅದಕ್ಕೆ ಸಂಗ್ರೆ ನಾವು ಮತ್ತು ಬೇರೆ ಉಪಕಸಬಂತಿದ್ದಾವಲ್ಲ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಈ ಸ್ವಲ್ಪ ತರಕಾರಿ ಬೆಳೆಗಳನ್ನು ಮಾಡಿಕೊಂಡ್ರೆ ರೈತರ ಮುಂದೆ ನೌಕರಿಗೆಲ್ಲ ಅಷ್ಟೇ ಆಗೋಲ್ಲ, ಅಷ್ಟು ಲಾಭ ಇದರಲ್ಲಿ ಇದೆ ಸರ್. ಎಲ್ಲ ಯುವಕರು ಮಾಡಬೇಕಂತ ನನ್ನದೊಂದು ಅಭಿಲಾಷೆ ಇದೆ ಸರ್. ಇಂಥದ್ದು ಸಾಲ ತೊಗೊಂಡಿದ್ರಿ? ಎಷ್ಟು ತೊಗೊಂಡಿದ್ರಿ? ಯಾಕೆ ತೊಗೊಂಡಿದ್ರಿ? ಅದು ಸಾಲ ತೊಗೊಂಡಿದ್ವಿ ಸರ್, ನಾವು ಸ್ವಂತ ಅಂತೇಳಿ ಮಾಡಬೇಕಂತ ಮಾಡಿದ್ದೀವಿ. ಆದರೆ ನಮ್ಮ ವೆಟರ್ನರಿ ಡಾಕ್ಟರ್ ನದಾಬ್ ಸರ್ ಅವರ ಸಹಕಾರದಿಂದ 1,60,000 ರೂಪಾಯಿ ಏನು ಸಬ್ಸಿಡಿ ಇದ್ರೊಳಗೆ ನಮಗೆ ಒಂದು ಸ್ಕೀಮ್ ಮಾಡಿಕೊಟ್ರು, ಅದರಾಗೆ 40,000 ರೂಪಾಯಿ ಸಬ್ಸಿಡಿ ಇತ್ತು. ಈಗ ನಾವು ಅದು ರಿನಿವಲ್ ಮಾಡಕ್ಕೆ ತುಂಬ್ತಾ ಇದ್ದೀವಿ. ಆದರೆ ಸುಮಾರು ಒಂದು 5-6 ಲಕ್ಷ ಇನ್ವೆಸ್ಟ್ ಬಂದು ಮಾಡಿದ್ದೀವಿ. ಆದರೆ ಅದರಲ್ಲಿ ನಮ್ಮ ಸುಗುಣ ಕಂಪ್ನಿಯವರು ಸ್ವಲ್ಪ ಕೈ ಹಿಡಿದು ನಡೆಸೋದು ಅಂತ ಅದರ ಕಂತೆಲ್ಲ ತುಂಬ್ತಾ ಇದ್ದೀವಿ. ಒಳ್ಳೆ ಲಾಭ ಇದೆ ಸರ್ ಅದರಲ್ಲಿ. ಅಷ್ಟು 5-6 ಲಕ್ಷದ ಎಲ್ಲಿ ಖರ್ಚು ಬರುತ್ತೆ ನಿಮಗೆ? ಅದು ಶೆಡ್ಡಿಗೆ ಸರ್. ಅದು ಶೆಡ್ ಮಾಡಬೇಕಾದ್ರೆ 25x800 ಫೂಟ್ ಹಿಂಗೆ ಉದ್ದ ಮತ್ತು ಅಗಲ ಮಾಡಿಕೊಂಡು ಅದು ಸೀಟಿಗೆ ಜ್ಯಾಲ್ರಿ ಆಮೇಲೆ ಎಲ್ಲ ಸಲಕರಣೆಗಳು ಸಿಗ್ತಾವೆ ಸರ್. ಅದಕ್ಕೆ ಡ್ರಿಂಕರು, ಪೌಲ್ಡರು, ಚಿಕ್ಕ ಡ್ರಿಂಕರು ಹಿಂಗೆ ಎಲ್ಲ ಮೆಟ್ರಲ್ ಆಮೇಲೆ ಎಲೆಕ್ಟ್ರಿಕಲ್ಸ್ ಎಲ್ಲ ಇದು ಮಾಡಿಕೊಂಡು ಸುಮಾರು ಒಂದು 5.5 ಲಕ್ಷ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿದೆ ಸರ್. ಅಷ್ಟೆಲ್ಲ ಮಾಡಿದ್ರೆ ಆಮೇಲೆ ಈಗ ನಮ್ಮ ಕಂಪ್ನಿಗಳಿಂದ ಟೈಪ್ ಮಾಡಿಕೊಂಡು ಅವ್ರು ಮಾಡಿದರೆ ಒಂದು 45 ದಿವಸಕ್ಕೆ ಒಂದು ಬ್ಯಾಚ್ ಮಾಡ್ಬೋದು. ಒಂದು 20 ದಿವಸ ಗ್ಯಾಪ್ ಇರ್ತದೆ, ಮತ್ತೆ ರಿಟರ್ನ್ ಅವರು ಮರಿ ಕೊಡ್ತಾರೆ. ಆ ಮರಿನ ಸಾಕಾಣಿಕೆ ಮಾಡಿ ಬಟ್ ಮಾರ್ಕೆಟ್ ಗಿಡಿಂಗ್ ನಮಗೇನು ಸಂಬಂಧ ಬೀಳಲ್ಲ ಸರ್. ಅವರೇ ಎಲ್ಲ ಮೆಡಿಸಿನ್ ಅವರೇ ಎಲ್ಲ ಫೀಡ್ ಗಿಡ ಎಲ್ಲ ಕೊಡ್ತಾರೆ. ಒಳ್ಳೆ ಲಾಭ ಸರ್. ಮಾರ್ಕೆಟಿಂಗ್ ಬಗ್ಗೆ ಟೆನ್ಷನ್ ಇರಲ್ಲ ಸರ್ ನಮಗೆ. FCR ಅಂತ ಮಾಡ್ತಾರೆ, ಅದರಲ್ಲಿ ನಾವು ಕಮ್ಮಿ ಫುಡ್ ತಿನ್ನಿಸಿ ವೆಚ್ಚಿನ ವೇಟ್ ಮಾಡಿಕೊಂಡ್ರೆ ನಮಗೆ ಒಂದು ಲಾಭ. ಯಾಕಂದರೆ ಸುಮಾರು ಒಂದು 8, 9, 10, 12 ರೂಪಾಯಿ ಹಿಂಗೆ ಪರ್ ಕೆಜಿ ಅವ್ರಿಗೆ ಕೊಡ್ತಾರೆ. ನಾವು ಮೊಟಾಲಿಟಿ ಕಡಿಮೆ ಮಾಡಿಕೊಂಡು ಹೆಚ್ಚಿಗೆ ವೇಟನ್ನು ಕೊಟ್ಕೊಂಡ್ರೆ ನಮಗೆ ತುಂಬ ಲಾಭ ಇದೆ ಸರ್ ಅದರಲ್ಲಿ. ಒಳ್ಳೆ ಜಾಬು ಇದರನ್ನೇ. ಮತ್ತು ನಾವು ಸೈಡಾಗಿ ಬೆಳಿಗ್ಗೆ 1 ಗಂಟೆ ಸಾಯಂಕಾಲ 1 ಗಂಟೆ ನಾವು ಇದು ಮಾಡಿದ್ರೆ, ಮತ್ತು ಅದ್ರ ಸಂಗಡ ಮತ್ತು ನಾವು ಇದು ಕುರಿ ಸಾಕಾಣಿಕೆ ಇದು ಹೈನುಗಾರಿಕೆ ಮಾಡಿದ್ರೆ ಸುಮಾರು ಒಂದು ಹೈನುಗಾರಿಕೆನೂ ಮಾಡ್ತಾ ಇದ್ದೀವಿ. ಸುಮಾರು ಒಂದು 2 ಆಕಳ ಇದೆ, 1 ಆಕಳ ಇದೆ ಡೈಲಿ, ಒಂದು ಬೆಳಿಗ್ಗೆ 5, ಸಂಜೆ 5 ಕೊಡ್ತಾ ಇದೆ. ಅದರ ಮುಖಾಂತರವಾಗಿ ಇದೇ ನಾವು ಕೋಳಿ ಎಲ್ಲ ಹಿಕ್ಕೆ ಎಲ್ಲ ಇತ್ತುಕೊಂಡು ಎಲ್ಲ ಹೋಗಿ ಹೊಲಕ್ಕೆ ಹಾಕಿದರೆ ಒಳ್ಳೆಯ ಲಾಭ. ಅದಕ್ಕರಲ್ಲಿ ತರಕಾರಿ ಬೆಳೀತಾ ಇದ್ದಾವೆ ಸುಮಾರು ತರಕಾರಿ. ಹೋದ ವರ್ಷ ಕ್ಯಾಬೇಜ್ ಮಾಡಿದ್ದೀವಿ, ಹೂಕೃಷಿ ಮಾಡಿದ್ವಿ, ಈಗ ಫ್ಲವರ್ ಮಾಡಿದ್ದೀವಿ, ಆಮೇಲೆ ಚಿಯಾ ಬೆಳೆ ಅಂತ ಅದರಲ್ಲಿ ಮಾಡಿದ್ದೀವಿ. ಒಂದು ಒಳ್ಳೆ ಅಗ್ರಿಕಲ್ಚರ್ ಫಾರ್ಮಲ್ಲಿ ಯಾವುದೋ ಒಂದು ಟೆನ್ಷನ್ ಇರಲಿಕ್ಕಾದ್ರೆ ಯಾರ್ದೋ ಒಂದು ಮುಲಾಜಿಲ್ದೆ ನಾವು ಸ್ವಂತ ದುಡಿದು ಸ್ವಂತ ನಾವು ರಾಜ ಆಗಿ ಇರ್ಬೋದು ಅಂತೇಳಿ ನನ್ನೊಂದು ಆಸೆ ಸರ್. ಫೀಲ್ಡಿಗೆ ಜಾಸ್ತಿ ಖರ್ಚಾಗ್ತಾ ಇದೆ? ಫೀಲ್ಡಿಗೆ ಸುಮಾರು ಇನ್ವೆಸ್ಟ್ಮೆಂಟ್ ಇದೆ ಸರ್, ಇದ್ರಲ್ಲಿ ಸುಮಾರು 1 ಬ್ಯಾಗಿಗೆ 2,300-400 ರೇಟ್ ಇದೆ. ನಾವು ಸ್ವಂತ ಮಾಡ್ಕೊಂಡ್ರೆ ಇದರಲ್ಲಿ ಮಾಡ್ಲಿಕ್ಕೆ ಹೋಗಿದ್ರೆ ನಮಗೆ ಅಸಾಧ್ಯವಾದ ಸರ್. ಒಂದು ಮರಿಗೆ ರೇಟ್ ಇರ್ತದೆ ಮಾರ್ಕೆಟ್ ವೈಸ್ 28-38 ರೂಪಾಯಿ ಇರ್ತದೆ. ಅದೆಲ್ಲ ಮರಿಗಳು ತೊಗೊಂಡ್ಬರ್ಬೇಕು, ಅವೆಲ್ಲ ಸಾಕಬೇಕು. ಒಂದು ಸುಮಾರು ಒಂದು ಬ್ಯಾಚಲ್ಲಿ ಒಂದು 190 ಬ್ಯಾಗ್ ಹಿಂಗೆ ಎಲ್ಲ ತಿಂತದೆ ಸರ್. ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಮಗೆ ಮತ್ತೆ ಅದರ ಲಾಭ ತೆಗಿಬೇಕು, ಮತ್ತೆ ನಮ್ಮ ಮಾರ್ಕೆಟಿಂಗ್ಗೆ ಹೋಗಿ ಹೊರಗಡೆ ಮಾರಬೇಕಂದ್ರೆ ಸ್ವಲ್ಪ ಕಷ್ಟ ಸರ್. ಯಾಕಂದರೆ ಇದಕ್ಕೆ ಕಂಪ್ನಿ ಟೈಪ್ ಅಟ್ಯಾಚ್ ಮಾಡಿಕೊಂಡ್ರೆ ಯಾವುದೂ ಕಿರಿಕಿರಿಲ್ಲ ಸರ್. ಎಷ್ಟು ಇದು ಮಾಡಿದ್ರೂ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಸರ್ ಇರಲ್ಲ, ಒಳ್ಳೆ ಲಾಭ ಇರ್ತದೆ ಸರ್ ಮನುಷ್ಯನಿಗೆ. ಈ ಕಂಪ್ನಿಯವರ ಜೊತೆ ನೀವು ಹೊಂದಾಣಿಕೆ ಮಾಡಿಕೊಂಡಿರ್ತೀರಿ, ಆ ಮರಿ ಎಲ್ಲ ಅವರೇ ಫ್ರೀ ಆಗಿ ಕೊಡ್ತಾರೋ ಅಥವಾ? ಇಲ್ಲ ಸರ್, ಮರಿ ಫ್ರೀ ಅಂತಿಲ್ಲ. ಒಂದು ಬ್ಯಾಚಿಗೆ ಅವ್ದೆಲ್ಲ ಮುರ್ಕೋತಾರೆ ಸರ್. ನಮ್ದೆಲ್ಲ ಇದು ಮಾಡಿಕೊಂಡು ಸುಮಾರು 1,000-3,000 ಮರಿ ತೊಗೊಂಡ್ರೆ ಮರಿದಿಷ್ಟು, ಫೀಡಿದಿಷ್ಟು, ಮೆಡಿಸಿನ್ ಇಷ್ಟು ಅಂತೇಳಿ ಲಾಸ್ಟಿಗೆ ನಮ್ದು ವೇಟ್ ಬರ್ತದಲ್ಲ ಅದರಲ್ಲೆಲ್ಲ ವೇಟ್ ಮಾಡಿಕೊಂಡು ಮುರಿಸ್ಕೊಂಡು ಉಳಿದಿದ್ದು ನಮಗೆಲ್ಲ ಪೇಮೆಂಟ್ ಮಾಡ್ತಾರೆ ಸರ್. ಹಂಗಾದ್ರೆ ರೇಟ್ ಫಿಕ್ಸ್ ಮಾಡೋದು ಕೊಂಡ್ಕೊಳ್ಳೋ ಟೈಮಲ್ಲ ಕೊಂಡ್ಕೊಳ್ಳೋದು. ಇವತ್ತು ನಮ್ಮ ಲಿಫ್ಟಿಂಗ್ ಅಂತ ಇರ್ತದೆ ಸರ್, 45 ದಿವಸ ಆದಮೇಲೆ ಲಿಫ್ಟಿಂಗ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ಮಾರ್ಕೆಟಿಂಗ್ ಏನು ರೇಟ್ ಸಿಗ್ತದಲ್ಲ ಅದ್ರ ಮೇಲೆ ನಮಗೆ ಎಫ್ ಶೇರ್ ಮಾಡ್ತಾರೆ ಅವರು, ಪರ್ ಕೆ ಜಿ ಇಂತಿಷ್ಟು ಅಂತೇಳಿ ಅದ್ರ ಮೇಲೆ ನಮ್ಗೆ ರೇಟ್ ಕೊಡ್ತಾರೆ ಸರ್. ಅದರಲ್ಲೇ ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಸರ್. ಎಲ್ಲ ತೌಡು ಬರ್ತೀವಿ, ಕರೆಂಟ್ ಬರ್ತದೆ, ಇಡ್ಲಿ ಬರ್ತದೆ, ಆಮೇಲೆ ಲೇಬರ್ ಪಗಾರು ಅದರಲ್ಲೇ ಎಲ್ಲ ಇಟ್ಕೊಂಡು ಮಾಡಿಕೊಂಡು ಸುಮಾರು 45-50,000 ರೂಪಾಯಿ ಏನಾದರೂ ಪ್ರಾಫಿಟ್ ಆಗ್ತದೆ ಸರ್ ನಮಗೆ. ಹಾಂ ಸರ್. ಹಂಗಾದ್ರೆ ಪ್ರತಿ ಬ್ಯಾಚ್ಗೂ ಒಂದು ರೇಟ್ ವೇರಿಯೇಷನ್ ಬೇರೆ ಬೇರೆ ಇರುತ್ತೆ? ಬೇರೆ ಬೇರೆ ಇರುತ್ತೆ ಸರ್. ನಾವು ಏನು ಕಷ್ಟ ಪಡ್ತೇವೆ ಸರ್, ಅದು ಕೋಳಿ ವೇಟ್ ವಾಡಿಸ್ಲಿಕ್ಕೆ ನಾವು ಕಡಿಮೆ ಫೀಡ್ ತಿನ್ನಿಸ್ಕೊಂಡು ಅದಕ್ಕೆ ಟೈಮ್ ಟು ಟೈಮ್ ಮೆಡಿಸಿನ್ ಹಾಕಿ ಟೈಮ್ ಟು ಟೈಮ್ ಅದಕ್ಕೆ ನೀರು ಕುಡಿಸ್ಕೊಂಡು ಅದು ಹಿಕ್ಕಿ ಎಲ್ಲ ರ್ಯಾಕಿಂಗ್ ಮಾಡಬೇಕಾಗುತ್ತೆ. ಆ ರೀತಿ ಮಾಡಿಕೊಂಡ್ರೆ ಟೆಂಪ್ರೇಚರು ಆಮೇಲೆ ಗಾಳಿ ಬೆಳಕು ಅವ್ರಿಗೆ ಸರಿಯಾದ ಟೈಮ್ ಕೊಟ್ಟರೆ ಆಟೋಮೆಟಿಕ್ಲಿ ಫುಡ್ ಇದು ಮಾಡಿಕೊಂಡು ಕೋಳಿ ವೇಟ್ ಬರ್ತದೆ ಸರ್. ಈ ರೀತಿ ಮಾಡಿದ್ರೆ ನಮಗೆ ಸುಮಾರು ಪರ್ ಕೆಜಿಗೆ ಒಂದು 12-10 ರೂಪಾಯಿ ಹೀಗೆ ಬಿದ್ದರೆ ಪರ್ ಕೆಜಿ ಇದು 3,000 ಮರಿ ಕೊಟ್ಟರೆ ಅದರಲ್ಲೂ 200-300 ಮೊಟ್ಟೆ ಆದ್ರೂ ಸುಮಾರು 6 ಟನ್ನಷ್ಟು ನಮಗೆ ಅದಕ್ಕೆ ಚಿಕನ್ ವೇಟ್ ಬಂತಂದರೆ 6x12 ಹೊಡೆದ್ರೆ ಸುಮಾರು 70,000 ರೂಪಾಯಿ ನಮಗೆ ಪ್ರಾಫಿಟ್ ಬರ್ತದೆ ಸರ್. ಈ ಮಾರ್ಟಾಲಿಟಿ ರೇಟ್ ಅಂದಿಲ್ಲ ಅಂದ್ರೆ ಸಾವಿನ ಪ್ರಮಾಣ 200-300 ಕೋಳಿಗಳು ಅಷ್ಟು ಸಾಯ್ತವ? ಹಾ, ಅದು ಸಾಯೋದು ಬಹಳ ಕಂಪಲ್ಸರಿ ಅದ, 100-200 ಹೋಗುತ್ತೆ ಸರ್. ಯಾಕಂದ್ರೆ ಅದು ಟೆಂಪ್ರೇಚರ್ ಕೊಡೋ ಟೈಮಲ್ಲಿ ಅದು ವೀಕ್ ಇರ್ತವೆ, ಒಂದು ಸ್ವಟ್ ಇರ್ತದೆ, ಅದು ಹೇಳಿಕ್ ಬರಲ್ಲ ಅದು ಹೆಂಗ್ ಬರ್ತದೆ. ಅದರಲ್ಲೂ ನಾವು ಎಷ್ಟು ಮೊಟಾಲಿಟಿ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಕೊಂಡೇ ಒಳ್ಳೆ ಲಾಭ ಸರ್ ಅದರಲ್ಲಿ ಮಾಡ್ಕೋಬೇಕು ಸರ್. ಹಾಗೆ ಟೆಂಪ್ರೇಚರ್ ಮೇನ್, ಅದಕ್ಕೆ ಮರಿ ಬಂದಾಗ 7 ದಿವಸ ಅದಕ್ಕೆ ಹೀಟಿಂಗ್ ಅಂತ ಕೊಡ್ಲಿಕ್ಕೆ ಸರ್, 90 ಡಿಗ್ರಿ ಇದರಲ್ಲಿ ಅದು ಟೆಂಪ್ರೇಚರ್ ಅಲ್ಲಿ ಇದ್ಕೊಂಡು ಅದಕ್ಕೆ ಒಳ್ಳೆ ಹೀಟ್ ಕೊಡ್ಬೇಕು ಸರ್. ಆಮೇಲೆ ಕರೆಂಟ್ ಇದ್ದ ಕಾವು ಬೆಳಕು ಇಲ್ಲೆಲ್ಲ ಕೊಟ್ಕೊಂಡ್ರೆ ಅದು 7-10 ದಿವಸ ಅಲ್ಲಿ ಏನು ಬೆಳೆಸ್ತೇವಲ್ಲ ಅದೇ ಒಂದು ಇಂಪಾರ್ಟೆಂಟ್ ಸರ್ ಅದು ನಮ್ಮದು. ಆಮೇಲೆ ಅದು ಸಹಜ ಸರ್, ಯಾವಾಗ ಅದೊಂದು ಒಂದು ಕುಂಟ್ ಇರ್ತದೆ ಕುಡ್ ಇರ್ತದೆ ಅದರಲ್ಲಿ ಡೈಲಿ 1-2 ಹಾಕಿ ಸಾಯ್ತಾ ಇರ್ತವೆ, ಅದಕ್ಕೇನೆ ಇಫೆಕ್ಟ್ ಬಿಡೋಲ್ಲ ಸರ್. ಆದರೆ ಆ 7 ದಿವಸದಲ್ಲಿ ಏನೋ ನಾವು ಮೊಟಾಲಿಟಿ ಕಡಿಮೆ ಮಾಡಿಕೊಂಡ್ರೆ ಮುಂದೆ ನಮಗೆ ಒಳ್ಳೆ ಲಾಭ ಬರುವಂಥ ಚಾನ್ಸಸ್ ಇರ್ತದೆ ಸರ್. ಮತ್ತು ಮಳೆಗಾಲ, ಚಳಿಗಾಲ, ಬೇಸಿಗೆ ಹಿಂಗೆಲ್ಲನೂ ಇರುತ್ತೆ. ಹಾಗಾಗಿ ಈ ಹಳಿಯಾಳ ಅಂತ ತಾಲೂಕಿನೊಳಗೆ ಹೆಚ್ಚು ಮಳೆ ಆಗುವಂಥ ಸಂದರ್ಭದೊಳಗೆ ಇವನ್ನೆಲ್ಲನೂ ಸಾಕಾಣಿಕೆ ಮಾಡಬಹುದು ಆ ಟೈಮಲ್ಲಿ ಕೂಡ ಸರ್? ಈಗ ಸದ್ಯ ಮನೆಗೆ ನಮ್ಮ ಹಳಿಯಾಳ ಭಾಗದಲ್ಲಿ ಇಂಥ ವಾತಾವರಣ ಸರ್, ಕೋಳಿ ಬೆಳೀಲಿಕ್ಕೆ ಸಾಕಾಣಿಕೆ ಮಾಡಲಿಕ್ಕೆ ಒಳ್ಳೆ ವಾತಾವರಣ ಸರ್. ಇದರಲ್ಲಿ ಇಲ್ಲಿ ತಂಪು ವಾತಾವರಣ ಇರ್ತದೆ, ಹೀಟಿಂಗ್ ಇರ್ತದೆ, ಮತ್ತು ಕಾಡಿನ ಪ್ರದೇಶ, ಒಳ್ಳೆ ಶುದ್ಧವಾದ ಗಾಳಿ ಇರ್ತದೆ. ಇಂಥ ಒಂದು ಟೆಂಪ್ರೇಚರ್ ಇದರಲ್ಲಿ ಕೋಳಿ ಬೇರೆ ಕಡೆ ಹೋದರೆ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಇರ್ತದೆ ಸರ್. ಆ ಕಡೆ ಬಳ್ಳಾರಿ ಆ ಸೈಡ್ ಹೊಸಪೇಟೆ ಆ ಕಡೆ ಹೋದರೆ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇರ್ತದೆ, ಕೋಳಿಗೆ ತಡ್ಕೊಳ್ಳುವಂಥ ಕ್ಯಾಪಿಟಿ ಇರಲ್ಲ. ಈ ಕಡೆ ನಾರ್ಮಲ್ ಸರ್, ನಮಗೆ ಬೆಳಿಗ್ಗೆ ಒಂದು ಟೆಂಪ್ರೇಚರ್ ಒಂದು ಲೆವೆಲಲ್ಲಿ ಇರ್ತದೆ, ಮಧ್ಯಾಹ್ನ ಮತ್ತು ಸ್ವಲ್ಪ ನಾವು ಅದು ಟೆಂಪ್ರೇಚರ್ ಬಗ್ಗೆ ಸ್ವಲ್ಪ ನಿಗಾ ವಹಿಸಿದ್ರೆ ಸಾಕು ಸರ್, ಒಳ್ಳೆ ಈಡು ಕೊಡ್ಬೋದು. ಮತ್ತು ಈ ಕಡೆ ವಾತಾವರಣಕ್ಕೆ ನಮಗೆ ಈಗ ಕೋಳಿ ಭಾಳ ಸೆಟ್ಟಾಗ್ತದೆ ಸರ್. ಇಂಥ ಉದ್ಯೋಗನ ನಮ್ಮ ಎಲ್ಲ ರೈತರು ಮಾಡಬೇಕು ಅನ್ನೋದು ವಿಚಾರ ಸರ್. ಹೌದು ಸರ್, ಸೈಡ್ ಬಿಸ್ನೆಸ್ ಆಗಿ ಮಾಡೋದು ಸರ್. ಇದು ಯಾಕೆ ನೋಡಿ, ಇದು ಕಬ್ಬಲ್ಲಿ ಶುಗರ್ ಬೆಳೀತಾ ಇದ್ದಾರೆ ನಮ್ಮ ರೈತರೆಲ್ಲ, ಸಿಕ್ಕಾಪಟ್ಟೆ ಖರ್ಚು ಬರ್ತಾ ಇದೆ, ಲಾಗಿನ್ಗೆ ಕೊಡಬೇಕು, ಕಟಾವ್ ಮಾಡ್ಲಿಕ್ಕೆ ಕೊಡಬೇಕು, ಹಿಂಗೆ ಸಿಕ್ಕಾಪಟ್ಟೆ ಲಾಸಲ್ಲಿ ಬೆಳೀತಾ ಇದ್ದಾರೆ. ಇಂಥ ಒಂದು ಸೈಡ್ ಬಿಸ್ನೆಸ್ ಇಂಥ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ರೈತರು ಒಂದು ಮುಂದೆ ಬರ್ಬೋದು ಸರ್ ಬಿಸ್ನೆಸ್ಸಲ್ಲಿ ಮಾಡಿಕೊಂಡು. ಈಗ 5 ಬ್ಯಾಚು ಹೆಚ್ಚು ಕಡಿಮೆ ಅಷ್ಟು ಬರ್ತಾವ ಅಂತೇಳಿ, ಒಂದು ಬ್ಯಾಚು ಜಾಸ್ತಿ ಲಾಭ, ಒಂದು ಬ್ಯಾಚ್ ಕಡಿಮೆ ಲಾಭ, ಹಿಂಗೆಲ್ಲ ಇರುತ್ತೆ? ಇರುತ್ತೆ ಸರ್. ಎಫ್ ಸಿ ಆರ್ ಇದ್ರ ಮೇಲೆ ಮಾಡ್ತೀವಲ್ಲ ಸರ್, ಒಂದು ಬ್ಯಾಚಲ್ಲಿ ನಾವು ಸುಮಾರು ಒಂದು 40-50,000 ರೂಪಾಯಿ ನಮಗೆ ಸಿಗುವಂಥ ಚಾನ್ಸ್ ಇದ್ರೆ 15,000 ಇದ್ರೊಳಗೆ. ಯಾಕಂದರೆ ಚಿಕನ್ ವೇಟ್ ಮೊಡಾಲಿಟಿ ಕಡಿಮೆ ಮಾಡಿಕೊಂಡು ನಾವು ವೇಟ್ ಹೆಚ್ಚಿಗೆ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಮಗೆ ಅಮೌಂಟ್ ಹೆಚ್ಚಿಗೆ ಬರ್ತದೆ ಸರ್. ಮತ್ತು ನಮ್ಮದು ಕಂಪ್ನಿಯಿಂದ ಸುಗುಣ ಕಂಪ್ನಿಯಿಂದ ಟೈಪ್ ಮಾಡಿದ್ವಿ ಸರ್. ಆ ಸೂಪರ್ವೈಸರ್ ಮತ್ತು ಅವ್ರ ಕಂಪ್ನಿಯವರು ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ಸರ್. ಬಾರಕ್ಕೆ ಎರಡು ಮೂರು ಸಲ ಬರ್ತಾರೆ, ಎಲ್ಲ ವಿಸಿಟ್ ಮಾಡ್ತಾರೆ, ಮಾಡಿಕೊಂಡು ಈ ರೀತಿ ಮಾಡಬೇಕು, ಈ ರೀತಿ ಮಾಡ್ರಿ ಅಂತ ಎಲ್ಲ ಸಜೆಷನ್ ಕೊಡ್ತಾ ಇದ್ದಾರೆ. ಆ ರೀತಿ ಮಾಡ್ತಾ ಇದ್ದೀವಿ, ಒಳ್ಳೆ ರಿಸ್ಕ್ ಇಲ್ಲ ಸರ್. ನಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಕಾಳು ಕಡಿ, ಮೆಕ್ಕೆಜೋಳ, ಅದರ ನುಚ್ಚು, ಇಂಥವೆಲ್ಲ ಬಳಸ್ಬೋದ? ನಾವು ಬಳಸ್ಬೋದು ಸರ್. ನಾವೇ ಸ್ವಂತ ಮಾಡಿಕೊಂಡು ಎಲ್ಲ ಮಾಡಿದ್ರೆ ಅದ್ರ ಫುಡ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಸಿಕ್ಕಾಪಟ್ಟಿದೆ ಸರ್. ಅದಕ್ಕೆ ಈಗ ಸೋಯಾಬೀನ್ ಹಾಕಬೇಕು, ಗೋವಿನ ಜೋಳ ತಗೋಬೇಕು, ಹಾಗೆ ಜಿಂಗೆ ಪುಡಿ ಅಂತ ಬರ್ತದೆ, ಅದೆಲ್ಲ ತಗೊಂಡು ಎಲ್ಲ ಮಾಡಿಕೊಂಡು ಮಿಕ್ಸರನ್ನು ಮಾಡಿ ನಾವು ಅದು ಮತ್ತು ಒಂದು 25-50 ಕೆಜಿ ಬ್ಯಾಗ್ ರೆಡಿ ಮಾಡಬೇಕಾದ್ರೂ ಕಂಪ್ನಿಲಿ ಹೊರಗಡೆ ಏನು ಸಿಗೋ ರೇಟ್ ಇಲ್ಲ, ಅದೇ ರೇಟಿಗೆ ಹೋಗ್ಬಿಡ್ತದೆ ಸರ್. ಮತ್ತು ಅದೆಲ್ಲ ರಿಸ್ಕ್ ಬ್ಯಾಡ್ ಅಂತೇಳಿ ಡೈರೆಕ್ಟ್ ನಾವು ಮಾರ್ಕೆಟಿಂದ ತಂದು ಸ್ವಂತ ಮಾಡಿದೆ ಸರ್. ನಮ್ಮದು ಸ್ವಂತ, ನಾವು ಪುಡಿ ಅಂತಾರಲ್ಲ ಸರ್, ಕಂಪ್ನಿಯಿಂದ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀವಲ್ಲ, ಅವರೇ ಎಲ್ಲ ಕೊಡ್ತಾರೆ, ನಮಗೇನು ಅಂಥದ್ರ ರಿಸ್ಕ್ ಏನೇ ಬರಲ್ಲ ಸರ್. ಅದು ಮತ್ತೆ ಈಗ 20 ದಿನ ಗ್ಯಾಪ್ ಬೀಳ್ತಿರಲ್ಲ ಒಂದು ಬ್ಯಾಚಿಂದ ಇನ್ನೊಂದು ಬ್ಯಾಚ್, ಅವಾಗ ಯಾಕೆ ಗ್ಯಾಪ್ ಬಿಡುದು, ಏನ್ ಮಾಡ್ತೀರ? ಗ್ಯಾಪ್ ಅಂದ್ರೆ ಮರಿ ಹೋದ ತಕ್ಷಣ ಅದರಲ್ಲಿ ಆಕ್ಸಿಜನ್ ಉತ್ಪಾದನೆ ಆಗ್ತದೆ ಸರ್. ಅಲ್ಲಿ ಅದೆಲ್ಲ ಹಿಕ್ಕಿಗಿಕ್ಕೆ ಎಲ್ಲ ತೊಳೆದು ಆಮೇಲೆ ಹೊರಡಾಕಿ ಎಲ್ಲ ಸುಣ್ಣ ಹಚ್ಚಬೇಕು, ಔಷಧ ಹೊಡಿಬೇಕು, ಎಲ್ಲ ಇದು ಮಾಡ್ಕೊಂಡಾದ್ಮೇಲೆ ಆಮೇಲೆ ಒಂದು 20 ದಿವಸ ಆದ್ಮೇಲೆ ಇದರಲ್ಲಿ ಇರುವಂತ ರೋಗಾಣುಗಳೆಲ್ಲ ಹೋಗ್ತವೆ. ಅದೆಲ್ಲ ಹೋಗ್ಬೇಕಾದ್ರೆ ಒಂದು ಸುಮಾರು ಒಂದು 15 ದಿವಸ ಆದ್ರೂ ವೇಟ್ ಮಾಡ್ಬೇಕು ಸರ್. ಹೋದ ತಕ್ಷಣ ಆಮೇಲೆ ಎಲ್ಲ ಶೆಡ್ ಕ್ಲೀನ್ ಇರ್ತವೆ, ಎಲ್ಲ ಡ್ರಿಂಕರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಔಷಧ ಎಲ್ಲ ಹಾಕೊಂಡು ಆಮೇಲೆ ಮರಿ ತಂದು ಸಾಕಾಣಿಕೆ ಮಾಡ್ಬೋದು ಸರ್. ಅರ್ಜೆಂಟ್ಲಿ ಮಾಡಿದ್ರೆ ಕೋಳಿ ಡೆವಲಪ್ಮೆಂಟ್ ಆಗಲ್ಲ ಸರ್. ಯಾವುದೋ ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಅದರಲ್ಲಿ ಸೇರ್ಪಡೆ ಆಯ್ತಂದ್ರೆ ಕೋಳಿ ಮೊಟಾಲಿಟಿ ಆಗೋ ಚಾನ್ಸ್ ಇರ್ತದೆ, ಆಮೇಲೆ ಸಿಯಾಡಿ ಬರ್ತದೆ, ಹಿಂಗೆಲ್ಲ ಆಗ್ತಾ ಇರ್ತದೆ ಸರ್. ಇದೆಲ್ಲ ಆದರೆ ಮತ್ತೆ ಬಿಸ್ನೆಸ್ಸಿಗೆ ಮುಂದೆ ನಮಗೆ ಲಾಸ್ ಬರ್ತದೆ. ಅದಕ್ಕಾಗಿ ಒಂದು 15-20 ದಿವಸ ಎಲ್ಲ ನಾವು ಮೇಂಟೆನ್ಸ್ ಮಾಡಲಿಕ್ಕೆ ಹೋಗ್ತದೆ. ಆದರೆ ಹೋದ್ರೂ ಒಂದು 1 ವರ್ಷದಲ್ಲಿ ಒಂದು 5-6 ಬ್ಯಾಚ್ ಮಾಡ್ಬೋದು ಸರ್. ಒಬ್ಬರೇ ಮಾಡೋದು ಒಳ್ಳೇದು ಅಥವಾ 3-4 ಜನ ಮಾಡೋದು ಒಳ್ಳೇದು? ಅಂದರೆ ನಿರ್ವಹಣೆ ನಿರ್ವಹಣೆ ಸರ್ ನಮ್ಮ ಎಸ್ಟಿಮೇಟ್ ಪ್ರಕಾರ ಸರ್, ಈಗ 5,500 ಇದ್ರೆ ಒಬ್ಬರೇ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. 3,500 ಮರಿ ಇದ್ರೆ ನಾವು ಒಬ್ಬರೇ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಬೆಳಿಗ್ಗೆ 1 ಗಂಟೆ ಕೆಲಸ ಇರ್ತದೆ, ಸಾಯಂಕಾಲ 1 ಗಂಟೆ ಇರ್ತದೆ, ಮಧ್ಯಾಹ್ನ ಎಲ್ಲ ರೆಸ್ಟ್ ಇರ್ತದೆ, ಆರಾಮ್ಸೆ ಒಬ್ಬರು ಕೆಲಸ ಒಬ್ಬರು ಮಾಡ್ಬೋದು. 5,500 ಮರಿ, ಒಂದು 10,000 ಮರಿ ಮಾಡಿದ್ರೆ ಒಂದು ಲೇಬರ್ ಇಟ್ಕೊಂಡು ಮಾಡಿದ್ರೆ ಯಾವುದೋ ಒಂದು ತೊಂದರೆ ಇಲ್ಲ ಸರ್. ಒಬ್ಬನಿಗೆ ಮಾಡಲಿಕ್ಕೆ ಆಗಲ್ಲ ಸರ್. 1,000 ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ ಸರ್. ಪ್ರಾಫಿಟ್ ಹಂಗೆ ಇರ್ತದೆ, ಲಾಭನೂ ಹಂಗೆ ಬರ್ತದೆ, ಮತ್ತು ಲೇಬರ್ಗೆ ನಾವು ಕೊಟ್ಟರೂ ಅದಕ್ಕೆ ಅನಿಸಲ್ಲ. ಇದು 3,500 ಇದರಲ್ಲಿ ನಾವೇ ಮಾಡಿದ್ರೆ ನಮಗೆ ಎಲ್ಲ ನಮಗೆ ಉಳಿತಾಯ ಆಗ್ತದೆ, ಸ್ವಲ್ಪ ಪ್ರಾಫಿಟ್ ನಮಗೆ ಕಾಣ್ತದೆ ಅಂತೇಳಿ ವಿಚಾರ ಸರ್. ನಿಮ್ಮಂತ ರೈತರು ಇಷ್ಟು ಕೋಳಿ ಸಾಕಾಣಿಕೆ ಮಾಡಿದ್ರೆ ಒಳ್ಳೇದು, ಇದಕ್ಕಿಂತ ಕಡಿಮೆ ಮಾಡಬಾರ್ದು, ಹೆಚ್ಚಿಗೆ ಇದಕ್ಕಿಂತ ಜಾಸ್ತಿನೂ ಮಾಡಬಾರ್ದು, ಹಂಗೇನ್ರಿ ಇರ್ತಾ? ಇಲ್ಲ ಸರ್, ಅವ್ರವ್ರ ಶಕ್ತಿ ಮೇಲೆ ಅವಲಂಬಿತ ಸರ್. ಈಗ ಅವರು ರೋಡ್ ಸೈಡ್ ಜಾಗ ಇದ್ಕೊಂಡು ಮಾರ್ಕೆಟಿಂಗ್ ಫುಡ್ ಗಿಟ್ ಗಾಡಿ ಬರೋದು ಇದೆಲ್ಲ ಇದ್ರೆ ಅವ್ರು ಸಿಕ್ಕಾಪಟ್ಟೆ ಮಾಡ್ಬೋದು ಸರ್. ಒಂದು 10,000 ಕೋಳಿದು ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸರ್. ಒಳ್ಳೆ ಲಾಭ ಸರ್ ಇದೆ. ನಮ್ಮ ಹಳೆಯ ತರದಲ್ಲಿ ಎಲ್ಲ ರೈತರು ಮಾಡ್ಬೇಕನ್ನೋ ವಿಚಾರ ಸರ್. ಈಗ ಇಂಥ ಒಂದು ವಾತಾವರಣದಲ್ಲಿ ನಾವೀಗ ಮಾಡ್ತಾ ಇದ್ವಿ. ಮೊದಲನೇದಾಗಿ ಸಣ್ಣ ಪ್ರಮಾಣ ಮಾಡ್ತೀವಿ ಸರ್, 500 ಕೋಳಿದು ಮಾಡಿದ್ವಿ ಸರ್. ನಾವು ಮಾಡಿದ ಮೇಲೆ ಅದು ಸ್ವಂತ ಮಾಡ್ತಿದ್ದೀವಲ್ಲ, ಸ್ವಲ್ಪ ಹೆವಿ ಆಗ್ತಾ ಇತ್ತು ನಮ್ಗೆ ಆರ್ಥಿಕ ಪರಿಸ್ಥಿತಿ, ಸ್ವಲ್ಪ ಇದರಲ್ಲಿ ಇತ್ತಲ್ಲ ಅದು ಮಾಡಿದೀವಿ. ಆದ್ರೂ ನಮ್ಮ ವೆಟರ್ನರಿ ಡಾಕ್ಟರ್ ನದಾಬ್ ಸರ್ ಅಂತಿದ್ದಾರೆ, ಒಳ್ಳೆ ಸಾಗರ ಸರ್, ಎಲ್ಲ ರೈತರ ಬಂದಿರ್ಗೆ ಎಲ್ಲರಿಗೂ ನಮಗೆ ಇದು ಮಾಡಿಕೊಂಡು ಇದೊಂದು ಸ್ಕೀಮ್ ಇದೆ ಮಾಡ್ರಿಪ್ಪ ಅಂತ ಹೇಳಿದರೆ ಮಾಡಿದ್ದೀವಿ. ಆಮೇಲೆ ಅಷ್ಟು ಮಾಡೋ ಮುಂಚೆ ಮತ್ತೆ ಕಂಪ್ನಿಗಳಿಂದ ಒಂದು ಟೈಪ್ ಮಾಡಿಕೊಟ್ರೆ ಕಂಪ್ನಿಯವ್ರಿಗೂ ನಾವು ಒಳ್ಳೆ ಸಹಕಾರದಿಂದ ಬೆಳೀತಾ ಇದ್ದೀವಿ. ಮತ್ತೆ 1.5 ವರ್ಷ ಆಯ್ತು ಸರ್, ಈಗ ಒಳ್ಳೆ ಲಾಭಲ್ಲಿದ್ದೀವಿ ಎಲ್ಲ ಸಹಕಾರ. ಮತ್ತು ರೋಡ್ ಶೆಟ್ಟಿಯಿಂದ ಟ್ರೈನಿಂಗ್ ತೊಗೊಂಬಂದಿದ್ದಕ್ಕೆ ನಮಗೆ ಸಾರ್ಥಕ ಆಯ್ತು. ಆ ಸಿಬ್ಬಂದಿಯವರು ನೋಡ್ರಿ ನಮಗೆ ಒಳ್ಳೆ ಸಹಕಾರ ಕೊಡ್ತಾರೆ ಸರ್. ಈಗಲಾದರೂ ಬಂದು ಎಲ್ಲ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಸರ್. ಅದ್ರ ಹಿಕ್ಕಿ ಅದೆಲ್ಲ ಬರುತ್ತಾರೆ, ಎಷ್ಟು ಬರುತ್ತೆ ಒಂದು ಬ್ಯಾಚಿಗೆ? ಒಂದು ಬ್ಯಾಚಿಗೆ ನಾವು ಅದು ಗೊಳ್ಳಿ ಹಾಕಿ ಇದ್ರ ಮೇಲೆ ಡಿಪೆಂಡ್ ಅಪನ್ ಇರ್ತದೆ. ಸುಮಾರು ಒಂದು 3,500 ಕೋಳಿ ಬೆಳೆಸಬೇಕಾದ್ರೆ ಒಂದು 50 ಬ್ಯಾಗ್ ಅದಕ್ಕೆ ಬೇಕಾಗ್ತದೆ. ಅದು ಗೊಳ್ಳಿ ಇಲ್ಲ ಇಲ್ಲ, ನಮ್ಮ ಕಡೆ ಇಲ್ಲಿ ಭತ್ತ ಬೆಳಿತಾರಲ್ಲ, ಭತ್ತದ ತೌಡು ಸಿಗ್ತದೆ ಪರ್ ಬ್ಯಾಗ್ ಒಂದು 100-110 ಬ್ಯಾಗ್, ಹಿಂಗ ಒಂದು 50 ಬ್ಯಾಗ್ ಹಾಕ್ತಿವಿ. ಹಿಕ್ಕಿ ಹಿಕ್ಕಿ ಎಲ್ಲ ಹಚ್ಕೊಂಡು ಅದು 3 ಟ್ರ್ಯಾಕ್ಟರ್ ಆಗ್ತದೆ. 3 ಟ್ರ್ಯಾಕ್ಟರ್ ಆದ್ಮೇಲೆ ಅದಕ್ಕೆ ಮತ್ತೆ ಅದು ಇಟಂಗಿ ಬಟ್ಟಿ ಸುಡ್ಲಿಕ್ಕೆ, ಹೊಲಕ್ಕೆ ಹಾಕ್ಲಿಕ್ಕೆ, ಮತ್ತೆ ನಮ್ಗೆ ರಿಟರ್ನ್ ತಗೊಂಡಿರ್ತಾರೆ ಅವ್ರು ರೈತರು. ಅದು ಒಳ್ಳೆ ಫಲವತ್ತತೆ ಇರ್ತದಂತೇಳಿ ಅವ್ರು ಹೊಲಕ್ಕೆ ಹಾಕ್ಲಿಕ್ಕೆ ತೊಗೊಂಡೋಗ್ತಾರೆ. ಸುಮಾರು ಒಂದು 5,000-6,000 ರೂಪಾಯಿ ಟ್ರ್ಯಾಕ್ಟರ್ ತೊಗೊಂಡು 3 ಟ್ರ್ಯಾಕ್ಟರ್ ಆಗ್ತದೆ ಸರ್. ಅದು ಅದರಲ್ಲೇನೋ ಒಂದು 18-20,000 ರೂಪಾಯಿ ಅದರಲ್ಲಿ ಮಾಡ್ಬೋದು. ಕರೆಂಟ್ ಬಿಲ್ಲು, ಲೇಬರ್ ಚಾರ್ಜ್ ಎಲ್ಲ ಅದರಲ್ಲಿ ತೆಗಿಬೋದು. ಬರುವಂಥ ಪ್ರಾಫಿಟ್ ಜೀವನಕ್ಕೆ ಉಪಯೋಗ ಮಾಡ್ಕೋಬೋದು ಅಂತ ವಿಚಾರ ಸರ್. ನಿಮ್ಮ ಹೊಲಕ್ಕೆ ಎಷ್ಟು ಹಾಕ್ತೀರ? ಹಂಗಾದ್ರೆ ನಾವು ಹೋದ ವರ್ಷ ಈಗ ಕಬ್ಬಿ ಬೆಳೆದಿವಿ ಸರ್, ಒಂದು 2-3 ಟ್ರ್ಯಾಕ್ಟರ್ ಹಾಕಿದ್ದೀವಿ ಸರ್. ನನಗೆ ಹೋದ ವರ್ಷ ಹೋದ ಒಂದೇ ಬ್ಯಾಚ್ ಸಿಕ್ಕಿತ್ತು ನಮಗೆ, ಒಂದು 3 ಟ್ರ್ಯಾಕ್ಟರ್ ಹಾಕಿದ್ದೀವಿ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅಂದ್ರೆ ಕಬ್ಬು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತದೆ ಸರ್. ಹೊಲಕ್ಕೆ ಹಾಕಿದ್ರೆ ಒಳ್ಳೆ ಈಡ್ ಸರ್, ಅದಕ್ಕೆ ಒಳ್ಳೆ ಫಲವತ್ತತೆ ಸರ್. ಬಾಳನು ಹಾಕ್ಬಾರ್ದ? ಬಾಳನ್ನು ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ ಸರ್. ಅದೇ ನೀರಿನ ಮೇಲೆ ಅವಲಂಬಿತ ಸರ್. ನೀರು ಬೇಕು ಸರ್ ಅದಕ್ಕೆ. ಸ್ವಲ್ಪ ಹೀಟಿಂಗ್ ಪವರ್ ಭಾಳ ಇರ್ತದೆ ಅದಕ್ಕೆ. ಅದು ನೀರು ಹೆಚ್ಚಿಗೆ ಕೊಟ್ಟರೆ ಒಳ್ಳೆ ಫಸಲು ಬರ್ತದೆ ಸರ್. ಎಲ್ಲ ನಾವು ಈಗಾಗಲೇ ಇಲ್ಲಿ ನಾವೆಲ್ಲರೂ ಕೊಟ್ಟಿದ್ದೀವಲ್ಲ, ಅವರೆಲ್ಲ ರೈತರು ತುಂಬ ಹಾಕಿದ್ದಾರೆ. ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ಅವ್ರದ್ದು. ನಮ್ಮದು ಕಬ್ಬಲ್ಲಿ ಹಾಕಿದ್ವಿ, ನಮ್ಮದು ಒಳ್ಳೆ ರಿಸಲ್ಟ್ ಬಂದಿದೆ. ಸಗಣಿ ಗೊಬ್ಬರ ತೊಗೊಂಡು ಬರಲಿಕ್ಕಾದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬರ್ತದೆ ಸರ್. ಮತ್ತು ಈಗ ಸಗಣಿ ಗೊಬ್ಬರ ದನ ಯಾರು ಸಾಕ್ತಾ ಇಲ್ಲ, ಸಿಗುವಂದು ಅಪರೂಪ ಆಗಿದೆ ಸರ್ ಸಗಣಿ ಗೊಬ್ಬರ. ಇಂಥವೆಲ್ಲ ಹಾಕ್ಕೊಂಡು ಮಾಡಿದ್ರೆ ಭೂಮಿಗೆ ಒಳ್ಳೆ ಫಲವತ್ತತೆ ಮಾಡಿಕೊಂಡು ಮತ್ತು ಒಳ್ಳೆ ಫಸಲನ್ನು ಮಾಡ್ಕೋಬೋದು ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದನ್ನು? ನಾವೀಗ ಇದು ಕೋಳಿ ಸಾಕಾಣಿಕೆ 1.5 ವರ್ಷ ಆಯ್ತು ಸರ್. ಈಗ 2016 ತರಬೇತಿ ತೊಗೊಂಡು ಬಂದು ಈಗ 1.5 ವರ್ಷ ಆಯ್ತು. ಈಗ ನಾವು ಪ್ರಾರಂಭ ಮಾಡಿಕೊಂಡು ಈಗ ಸುಮಾರು 6-7 ಬ್ಯಾಚ್ ಮಾಡಿದ್ದೀವಿ. ಒಳ್ಳೆ ಲಾಭದಲ್ಲಿದ್ದೀವಿ ಸರ್, ಮಾಡ್ತಾ ಇದ್ದೀವಿ. ಅದಕ್ಕೆ ಲಸಿಕೆ ಕೊಡೋದು ಮತ್ತು ಅದು ಏನರ ಸಣ್ಣ ಪುಟ್ಟ ರೋಗ ಬರಲಿ ಅಥವಾ ಚಳಿಗೆ ಮಳೆಗೆ ಕೋಳಿಗಳು ಸುಂದಾಗೋದು ಹಂಗೆಲ್ಲ ಇರುತ್ತೆ. ಇರುತ್ತೆ ಸರ್. ಅದು ಹೀಟಿಂಗ್ ಇದರಲ್ಲೇ ಒಂದು 4 ವ್ಯಾಕ್ಸಿನೇಷನ್ ಕೊಡ್ತೀವಿ ಸರ್. 7 ದಿವಸಕ್ಕೆ 12 ದಿವಸಕ್ಕೆ 18-24 ದಿವಸಕ್ಕೆ ಹಿಂಗೆ 4 ವ್ಯಾಕ್ಸಿನ್ ಇರ್ತವೆ. 4 ವ್ಯಾಕ್ಸಿನ್ ಇದರಲ್ಲಿ 7 ದಿವಸಕ್ಕೆ ಅಂದರೆ ಇದು ಮಾಡಿ ಬರ್ತದೆ ಸರ್ ವ್ಯಾಕ್ಸಿನ್. ಅದು ಕಂಪಲ್ಸರಿ ಇದ್ದೇ ಇರುತ್ತಲ್ಲ? ಹೌದು ಸರ್, 7 ದಿವಸಕ್ಕೆ ಕಂಪಲ್ಸರಿ. ರಾಣಿಕೆ ಅಂತೇಳಿ ಒಂದು 1000 ಮರಿಗೆ ಇಷ್ಟು ಡೋಸ್ ಕೊಡ್ತಾರೆ ಸರ್ ಅವ್ರನ್ನ ಕಂಪ್ನಿಯವರು. 1000 ಅಂದರೆ ರಾಣಿಕೇತ IB ಅಂತೇಳಿ 3 AB 2 ಕೊಡೋದಕ್ಕೈತಿ, ರಾಣಿಕೇತ 2 ಒಂದು 4 ಡೋಸ್ ಕೊಡೋದಕ್ಕೆ ಸರ್. ಮುಂಚೆ ಮೂಗಿನಾಗ ಹಾಕ್ತಿದ್ರಿ, ಈಗ ಹಂಗೇನಿಲ್ಲ? ಇಲ್ಲ ಸರ್, ನಾವು ಮೂಗಿನಾಗ ಕೊಡೋದಿಲ್ಲ ಸರ್. ಡೈರೆಕ್ಟ್ ಕುಡಿಯೋ ನೀರಲ್ಲಿ ಪ್ರಮಾಣ ಇರ್ತದೆ ಸರ್. ಅದು 1 ಲೀಟರ್ಗೆ ಇಷ್ಟು ಮೆಡಿಸಿನ್ ಹಾಕ್ಬೇಕು ಅಂತೇಳಿ ಅಂದ್ಕೊಂಡು 7 ದಿವಸದಲ್ಲಿ ಮರಿ ಇಷ್ಟು ಹಾಕಬೇಕು, ಆಮೇಲೆ 14 ದಿವಸದ ಆದಮೇಲೆ ಇಷ್ಟು ಹಾಕ್ಬೇಕು ಅಂತೇಳಿ ಆ ಪ್ರಮಾಣ ತಿಳ್ಕೊಂಡು 4 ವ್ಯಾಕ್ಸಿನ್ಸ್ ಮಾಡ್ತೀವಿ ಸರ್, ನೀರಲ್ಲಿ ಕೊಡ್ತೀವಿ ಸರ್. ಹೆಚ್ಚಾನ ಹೆಚ್ಚಾಗಿ ಏನಾದರೂ ಇಂಥದ್ದು ಗಳಗಂಡ ರೋಗ ಇಂಥವೆಲ್ಲ ಬರ್ತಾವೆ ಸರ್, ಅವಕ್ಕೆ ಎಂಥದ್ದು ಬರೋ ಸೂಜೆಷನ್ ಇದ್ರೆ ಕಂಪ್ನಿಯವರು ಡೈರೆಕ್ಟ್ ಬಂದು ಒಂದು ಇಂಜೆಕ್ಷನ್ ಇರ್ತದೆ ಸರ್. ಅದು ಬಂದರೆ ಕಂಪ್ನಿಯವರು ಮಾಡ್ಕೊಂಡು ಹೋಗ್ತಾರೆ ಸರ್. ನೀರಿನ ಸೌಲಭ್ಯ ಇರಬೇಕು? ನೀರಿನ ಸೌಲಭ್ಯ ಇರಬೇಕು ಸರ್. ನೀರಿನ ಸೌಲಭ್ಯ ಇರಬೇಕು. ಹೆಚ್ಚಿಗೆ ನೀರೇನು ಬೇಡ ಸರ್. ಬೆಳಿಗ್ಗೆ 1,000 ಲೀಟರ್ ನೀರು ತುಂಬುವಂಥ ಕೆಪಾಸಿಟಿ ಇದ್ರೆ ಸಾಕು ಸರ್. ನಲ್ಲಿ ನೀರಿಂದ ಇಲ್ಲ ಬೋರಿಂದ ಅದರ ಸಿಂಟ್ಯಾಕ್ಸ್ ಒಂದು 1,000 ಲೀಟರ್ ಪರ್ ಡೇ ಆರಾಮ್ ಕಂಟ್ರೋಲ್ ಮಾಡ್ಬೋದು ಸರ್ ಇದರಲ್ಲಿ. ನೀವು ಹಾಕೋದು ಫುಡ್ 2 ದಿನಕ್ಕೆ? ಹಾಂ, ದಿನಕ್ಕೆ ಬೆಳಿಗ್ಗೆ 1 ಸಾಯಂಕಾಲ 1 ಹಾಕ್ತೀವಿ ಸರ್. ಸಾಕು ಸಾಕೆ. ಮಧ್ಯಾಹ್ನ ಹೊತ್ತು ತಿನ್ನಿಸ್ಬಾರ್ದು ಅವ್ರಿಗೆ, ರೆಸ್ಟ್ ಕೊಡಬೇಕು, ಹೆಚ್ಚಿಗೆ ನೀರು ಕುಡಿಸ್ಬೇಕು. ಮಧ್ಯಾಹ್ನ ಹೊತ್ತು ಫುಡ್ ಹಾಕಿದ್ರೆ ತಿಂದ ಹಾಲ್ಟ್ ಆಗೋದು ಚಾನ್ಸ್ ಇರ್ತದೆ ಸರ್. ಬಿಸಿಲಿನ ಪ್ರಮಾಣ ಮತ್ತು ಇದು ತಿನ್ನ ಅದು ಮಧ್ಯಾಹ್ನ ಫುಡ್ ಕೊಡ್ಬಾರ್ದು ಸರ್. ಬೆಳಿಗ್ಗೆ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ಸ್ವಲ್ಪ ಫುಡ್ ತಿನ್ನಿಸ್ಬೇಕು. ಆದ್ರೆ ನೀವು ಹಾಕಿರ್ತೀವಿ, ಅವು ತಿಂತಾನೆ ಇರ್ತಾವಲ್ಲ? ಅದು ತಿಂತಾನೆ ಇರ್ತವೆ, ಫುಡ್ ಡ್ರಿಂಕರ್ ಇರ್ತಾವೆ. 12 ಗಂಟೆ ಮಟ್ಟ ಎಷ್ಟು ತಿನ್ಬೋದು ಅದನ್ನ ಲೆಕ್ಕ ಇಟ್ಕೊಂಡು 12 ಗಂಟೆ ಮಟ್ಟ ಆಗುವಷ್ಟು ಅಷ್ಟೇ ಅದು ಹಾಕ್ಬೇಕು ಸರ್. ಅದ್ರಲ್ಲಿ ಇಷ್ಟು ಮರಿ ಈ ಬೀಡಲ್ಲಿ ಇದಾವೆ ಈ ಬ್ಯಾಚಲ್ಲಿ. ಇದಕ್ಕೆ ಎಷ್ಟು ತಿಂತಾ ಇದ್ರು ಕ್ಯಾಲ್ಕುಲೇಷನ್ ಇರ್ತದೆ ಸರ್. 2 ಚೀಲ 3 ಚೀಲ ಪರ್ ಡೇ ಎಷ್ಟು ಬ್ಯಾಗ್ ಹೋಗ್ತಾ ಇದ್ದೋ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು 12 ಗಂಟೆ ಮಟ್ಟ ಆಗುವಷ್ಟಂತೇ ಅದ್ರಲ್ಲಿ ಹಾಕ್ಬಿಡ್ಬೇಕು ಸರ್. ಆಮೇಲೆ ಸಾಯಂಕಾಲ ಒಂದು ಹಾಕಿದ್ರೆ ಒಳ್ಳೆ ಇದ್ರಿಗೆ ಬರ್ತದೆ. ಮಧ್ಯಾಹ್ನ ಹೊತ್ತು ತಿಂದ್ರೆ ಸ್ವಲ್ಪ ಮೊಡಲಿಟಿ ಆಗುವಂತ ಚಾನ್ಸ್ ಹಾಲ್ಟ್ ಬಾರ್ದು. ಹಾಗಾಗಿ ತರಕಾರಿನೂ ಮಾರಾಟ ಮಾಡ್ತಾರೆ, ಅದು ಕೈ ಹಿಡಿದಿದೆ ತರಕಾರಿ ಸರ್. ಈಗ ಆಲ್ರೆಡಿ ಇದು ಹಿಕ್ಕಿ ಹಾಕೊಂಡು ತರಕಾರಿ ಬೆಳೆದಿವಿ ಸರ್. ಶೇಂಗಾ ಬೆಳೆದಿದ್ದೀವಿ, ಕುರಿ ಸಾಕಾಣಿಕೆ ಮತ್ತೆ ಅದು ಸೈಡ್ ಮಾಡ್ಬೇಕಂತೇಳಿ, ಅದು ಹೊಟ್ಟೆ ಬಿಡ್ಬೇಕಂತೇಳಿ, ಮತ್ತೆ ಎಣ್ಣೆ ರೇಟು ಹೆಚ್ಚಿಗೆ ಆಗಿದಲ್ಲ ಸರ್. ಈಗ ಶೇಂಗಾ ಹಾಕಿದ್ದೀವಿ, ಅದರಲ್ಲಿ ಮೂಲಂಗಿ ಹಾಕಿದ್ದೀವಿ. ಮೂಲಂಗಿದು ಈಗ ಸಿಕ್ಕಾಪಟ್ಟೆ ಮಾರಾಟ ಮಾಡ್ತಾ ಇದ್ದೀವಿ. ಹೋದ ವರ್ಷ ಅದೇ ಜಮೀನಲ್ಲಿ ಗೊಬ್ಬರ ಹಾಕೊಂಡು ಚಿಯಾ ಬೆಳೆ ಅಂತ ಮಾಡಿದ್ದೀವಿ ಸರ್. ನಾವು ಅದು ಮೈಸೂರು ಕಡೆ ಬೆಳೀತಾರೆ ಸರ್. ಅದು ಆ ಚಿಯಾ ಬೆಳೆ ಕಡೆಯಲ್ಲಿ ಮಾಡಿಕೊಂಡು ಮಾಡಿದ್ದೀವಿ ಸರ್. ಒಳ್ಳೆ ಈಡ್ ಬಂತು ಸರ್, 1-2 ಕ್ವಿಂಟಲ್ಷ್ಟು 1 ಎಕರೆಗೆ ಬಂತು ಸರ್. ಅದು ಇಲ್ಲಿ ಯಾರೂ ಮಾಡಲಿಲ್ಲ. ಅದು ಪ್ರಯೋಗಿಕವಾಗಿ ನಮ್ಮ ಕುರುಬೂರು ಶಾಂತಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದೀವಿ ಸರ್. ಅದು ಲಾಕ್ಡೌನ್ ಇದ್ರೂ ಮಟ್ಟ ಸ್ವಲ್ಪ ಎಕ್ಸ್ಪೋರ್ಟ್ ಹೊರಗಡೆ ದೇಶಕ್ಕೆ ಹೋಗೋದು ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಡೌನ್ ಆಯಿತು. ಆದರೆ ಅಲ್ಲಿ ರೈತ ಮಿತ್ರ ಸೊಸೈಟಿ ಅಂತಿದೆ ಸರ್ ಮೈಸೂರಲ್ಲಿ, ಅವರೇ ತೊಗೊಂಡು ಅಲ್ಲಿಂದ ಅವರಿಗೆ ಕೊಟ್ಟಿವಿ. ಅವರೇ ಸ್ವಲ್ಪ ರೇಟ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಟ್ಟರು. ಆದರೆ ಅದಕ್ಕೆ ಯಾವ ಪ್ರಾಣಿ ಪಕ್ಷಿ ಯಾವುದು ತಿನ್ನಲ್ಲ ಸರ್. ರೈತರಿಗೆ ಇಂಥ ಕಾಡು ಪ್ರದೇಶದಲ್ಲಿ ಇರುವಂಥವ್ರಿಗೆ ಅಂಥವ್ರು ಬೆಳೆದಂದರೆ ಒಳ್ಳೆ ಲಾಭ ಸರ್ ಇದರಲ್ಲಿ. ಚಿಯಾ ಈಗ ಆಯಿಲ್ ಏನು ಮಾಡ್ತಾ ಇದಾರಂತೆ, ಈಗ ಮತ್ತೆ ಅದಕ್ಕೆ ಮಾರ್ಕೆಟಿಂಗ್ ಬಂದರೆ ಮತ್ತೆ ಮಾಡಬೇಕು ಅಂತ ವಿಚಾರಿದೆ ಸರ್. ಇಲ್ಲಿ ಲೋಕಲ್ ಆಹಾರಕ್ಕೇನು ಬರಲ್ಲ, ಮನುಷ್ಯರಿಗೆ ಮೆಡಿಸಿನ್ಗೆ ತಯಾರು ಮಾಡ್ತಾರೆ ಸರ್. ಅದು ನಮಗೆ ಇಲ್ಲಿ ರೆಡಿ ಇಲ್ಲೇ ಯಾರು ಮಾಡಿಲ್ಲ. ಆದರೆ ಅದೇ ಶುಗರ್ ಹಾಲ್ಟ್ ಇವುದೆಲ್ಲ ಒಳ್ಳೆ ಮೆಡಿಸಿನ್ ಒಳ್ಳೆ ಸಿಗ್ತದೆ ಸರ್. ಅದ್ರ ವಿಟಮಿನ್ಸ್ ಅದರಿಂದ ಒಂದು 18-20 ಸಾವಿರ ಬಂತು ಸರ್ ಅದು. ಆದರೆ ಹೊರಗಡೆ ಹೋದರೆ ನಾವು ತಂದಿದ್ವಿ 280 ರೂಪಾಯಿ ಪರ್ ಕೆ ಜಿ ತಂದಿದ್ವಿ, ನಮಗೆ 180 ರೂಪಾಯಿ ಕೆ ಜಿ ಇದ್ರೆ ಹೋಯ್ತು ಸರ್. ಅದು

तुमचे मोरुलार क्वान करा यो मेरा क्वान करा हमचे मोरुला चरवली शरी लयो तुमचे आंबेचे राखवान करा यो तुम्ही तुमचे आंबेचे राखवान करा सोपाना सोरिले तुमचे मोरुलार क्वान करा यो मेरा क्वान करा हमचे मोरुला चरवली शरी लयो तुमचे आंबेचे राखवान करायो तुम्ही तुमचे आंबेचे राखवान तुमचे आंबेचे सपना सोरिले तुमचे मुरुलो राखवान करायो मामी राखवान करा आमचे मुरुला चरवली सरिलयो तुमचे आंबेचे राखवान करायो तुम्ही तुमचे आंबेचे राखवान आंबेक आठवणा सोरिले तुमचे मुरुलो राखवान करायो मामी राखवान करा आमचे मुरुला चरवली सरिलयो तुमचे आंबेचे राखवान करायो तुम्ही तुमचे आंबेचे राखवान आमचे आंबेचे नौपणा सोरिले तुमचे मुरुलो राखवान करायो मामी राखवान करा आमचे मुरुला चरवली सरिलयो तुमचे आंबेचे राखवान करायो तुम्ही तुमचे आंबेचे राखवान आमचे आंबेचे दापना सोरिले तुमचे मुरुलो राखवान करायो मामी राखवान करा आमचे मुरुला चरवली सरिलयो तुमचे आंबेचे राखवान करायो मामी आंबेचे राखवान करा ಮುಂದೆ ಕೇಳಿ ಮಧುಮಕ್ಕಳಿಗೆ ಆರತಿ ಎತ್ತುವ ಹಾಡು. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಜಿದ ಶ್ರೀಗಂಧ ಪರಿಮಳಲೇಶಾಗಿ ಪೂಜಿದ ಶ್ರೀಗಂಧ ಪರಿಮಳಲೇಶಾಗಿ ಪದ್ಮಾವಿಗೆ ಧರಿಸಿದಳು ಪದ್ಮಾವಿಗೆ ಧರಿಸಿದಳು ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಸಿಂಗಧಾರತಿಯ ಬೆಳಗಿರೆ ಕುಂಕುಮ ಕಸ್ತೂರಿ ಪರಿಪರಿಣಾಮವ ಕುಂಕುಮ ಕಸ್ತೂರಿ ಪರಿಪರಿಣಾಮವ ಶಂಕ ಚಕ್ರವನ್ನೇ ಧರಿಸಿದ ನಮ್ಮ ಶಂಕ ಚಕ್ರವನ್ನೇ ಧರಿಸಿದ ನಮ್ಮ ಬಿಂಕಂದಿನಲ್ಲಿ ನಾಟ್ಯವಾಡುತ್ತಾಡುತ್ತ ಪಂಕಜ ನಾಭಗೆ ವನಿತೆ ಶ್ರೀಲಕ್ಷ್ಮಿಗೆ ಕುಂಕುಮ ಧಾರತಿಯ ಬೆಳಗಿರೆ ತೆತ್ತಿಸ ಕೋಟಿ ದೇವರ್ ಕಳ ನೋಡಗೊಂಡು ತೆತ್ತಿಸ ಕೋಟಿ ದೇವರ್ ಕಳ ನೋಡಗೊಂಡು ಹತ್ತೌತ ದೋಳಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ ಹತ್ತೌತ ದೋಳಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ನಿತ್ಯೋತ್ತಮ ನಿಂಗೆ ನೀಲಧಾರತಿಯ ಬೆಳಗಿರೆ ಹದಿನಾರು ಸಾವಿರ ಸ್ತ್ರೀಯವರೊಡಗೊಂಡು ಹದಿನಾರು ಸಾವಿರ ಸ್ತ್ರೀಯವರೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಚದುರಂಗ ಪಗಡೆಯ ನಾಡಿದ ನಮ್ಮ ಮಧುಸೂದನ ದೇವ ಎದೆಯಲಿ ಕೌಸ್ತುಭ ಮಧುಸೂದನ ನೀವು ವನಿತೆ ಶ್ರೀಲಕ್ಷ್ಮಿಗು ನೀಲಧಾರತಿಯ ಬೆಳಗಿರೆ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಜಿದ ಶ್ರೀಗಂಧ ಮೈಯೊಳು ಘಮ ಘಮ. ಇದುವರೆಗೆ ಕುಮಟಾ ತಾಲೂಕು ಉಲುವಳ್ಳಿಯ ಶ್ರೀಮತಿ ಯಮುನಾ ಕೃಷ್ಣ ಮರಾಠಿ ಮತ್ತು ಬಳಗದವರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಈಗ ವಾಣಿಜ್ಯ ಪ್ರಕಟಣೆಗಳು ಮುಂದುವರಿಯುತ್ತವೆ.